ಭಕ್ತಿರುವಾಚ ಅಹೋ ನಾರದ ಧನ್ಯೋಸಿ ಪ್ರೀತಿಸ್ತೇ ಮಯಿ ನಿಶ್ಚಲ ನ ಕದಾಚಿತ್ ವಿಮುಂಚಾಮಿ ಚಿತ್ತೇ ಸ್ಥಾಸ್ಯಾಮಿ ಸರ್ವದಾ. ಅಹೋ ನಾರದ, ತ್ವಂ ಧನ್ಯಃ ಅಸಿ, ಐಶ್ವರ್ಯವಾನ್ ಅಸಿ, ಮಯಿ ಪ್ರೀತಿ ನಿಶ್ಚಲ ಭವತಿ, ತೇ ಮಯಿ ಪ್ರೀತಿ ನಿಶ್ಚಲ ಭವತಿ, ತಸ್ಮಾತ್ ಅಹಂ ತ್ವಾಂ ಕದಾಚಿತ್ ನ ವಿಮುಂಚಾಮಿ. ಚಿತ್ತೇ ಸರ್ವದಾ ಸ್ಥಾಸ್ಯಾಮಿ, ಸ್ಥಾಪಯಿಷ್ಯಾಮಿ ಇತ್ಯರ್ಥಃ. ಅಂತರ್ಭಾವಿತ ನಿಜಂತ ಪ್ರಯೋಗೋಯಂ.